ಇದೊಂದು ಉಪಯೋಗ ಹೊಡೆದಿದ್ದೆ ಆದರೆ ಮತ್ತೊಂದು 25-30 ದಿವಸ ಯಾವುದೇ ಕೀಡಿ ಬರೋದಿಲ್ಲ. ಬಟ್ ನಮ್ಮ ರೈತ ಬಾಂಧವರು ಏನು ಮಾಡ್ತಾ ಇದ್ದಾರೆ ಅಂದರೆ 4-5 ದಿವಸ ಅದಕ್ಕಲ್ಲೇ ಒಂದು ಎಣ್ಣೆ ಹೊಡಿಬೇಕು. ಅದು ತತ್ತಿನಾಶಕ ಅಂತೂ ಗುರುತಿಲ್ಲ, ಬೇರೆ ಅದನ್ನು ವಿಚಾರ ಮಾಡಲ್ಲ. ಅಂದರೆ ಹೈ ಏನು ವಿಷ ಇದ್ದಂಥದ್ದು, ಬೇರೆ ಬೇರೆ ಕೆಮಿಕಲ್, 1800, 2000, 3000, ಈ ಕೆಮಿಕಲ್ ಅನ್ನೋಕ್ಕಿಂತ 2,500-3,000 ಒಂದೊಂದು ಲೀಟರ್ ಎಣ್ಣೆನ ಹೊಡಿತಾರೆ. ಅದು ಅವಶ್ಯಕತೆ ಇಲ್ಲ. ಎಷ್ಟು ರೊಕ್ಕ ಕೊಟ್ಟರು ಸಹಿತ ತತ್ತಿ ನಾಶಕ ಹೊಡೆದ್ರೆ ತತ್ತಿ ಸಾಯುತ್ತೆ. ಅವ್ರೇನು ಮಾಡ್ತಾರೆ, ಹುಳುಗಳನ್ನ ಸಾಯ್ತಾರೆ. ಅಂದರೆ ಏನಾಗುತ್ತೆ, ಹುಳುಗಳನ್ನ ಸಾಯಿಸೋಕ್ಕೆ ನಾವು ಎಣ್ಣೆ ಉಪಯೋಗ ಮಾಡ್ತಾರೆ ರೈತರು, ಹೆಚ್ಚಿಗೆ ರೊಕ್ಕ ಖರ್ಚು ಮಾಡಿ. ಬಟ್ ತತ್ತಿನೂ ಕೊಂದು ಹುಳುಗಳನ್ನ ಕೊಂದರೆ ಅವು ಕಡಿಮೆ ನಿರ್ವಹಣೆ ಭಾಳಷ್ಟು ಅಚ್ಚುಕಟ್ಟವಾಗಿ ಆಗುತ್ತೆ. ಮತ್ತು ಜೊತೆಗೆ ಒಂದನೇದ್ದು, ಆಮೇಲೆ ನಾನು ಒಂದು ಸಿಂಪರಣೆ ಹೇಳಿದೆ, ಎರಡನೇ ಸಿಂಪರಣೆಯಾಗಿ ಒಂದು ಈ ಥರ ಮಾಡಿದರೆ ಒಂದು 25-30 ದಿವಸ ಯಾವುದು ಹುಳ ಕಾಣಲ್ಲ. ತದನಂತರ ಒಂದು 90-95 ದಿವಸ ಆದಾಗ ಬೇವಿನ ಬೀಜದ ಕಷಾಯನ ನಾವು ಉಪಯೋಗ ಮಾಡಬೇಕಾಗತ್ತೆ ಆ ಥರ ಹುಳುಗಳು ಬಂದಾಗ. ಇದನ್ನು ಹೆಂಗೆ, ಇವನ್ನ ನಾವು ಬೇವಿನ ಬೀಜದ ಕಷಾಯನ ರೈತರು ತಮ್ಮ ಮನೆಯಲ್ಲೇ ತಾವು ತಯಾರು ಮಾಡ್ಕೋಬಹುದು. ಹೇಗೆ ಅಂದರೆ, 1 ಎಕರೆಗೆ 1-10 ಕೆಜಿ ಬೇವಿನ ಬೀಜ ತೊಗೋಬೇಕು. ಅದನ್ನು 15-20 ಲೀಟರ್ ನೀರಿನಲ್ಲಿ 24 ತಾಸು ನೆನಾಕಿಡಬೇಕು. ಅದರಲ್ಲಿ 300 ವಿಷಗಳ ಕಣಗಳಿದಾವೆ, ನಿಂಬೂಡಿನ್ನು, ಅಜಾಡೆಕ್ಟಿನ್ನು, ನಿಂಬಿನ್ನು, ನಿಂಬುಸಿಡಿನ್ನು, ಈ ಥರ 300 ವಿಷಗಳು. ಅವೆಲ್ಲ ನಮ್ಮ ಒಂದು ಕೀಟಗಳಿಗೆ ರಾಮಬಾಣ ಆಗಿ ಕೆಲಸ ಮಾಡ್ತವೆ. ಇದನ್ನು ನಾವು ತೊಗೊಂಡು ಅದನ್ನೆಲ್ಲ ಸ್ವಲ್ಪ ಏನು ನಾವು ಜಜ್ಜಿ ಅದರಿಂದ ರಸವನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ತಿನ್ನ ಏನು ತಿಳುವಾದಂಥ ಒಂದು ಅರಿವಿಯಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸೊಲ್ಯೂಷನ್ ದ್ರಾವಣ ರೆಡಿ ಮಾಡಿಕೊಂಡು ಬಂದಂಥ ದ್ರಾವಣವನ್ನು ನಾವು 200 ಲೀಟರಿಗೆ ನೀರಿ ದ್ರಾವಣಕ್ಕೆ ಮಿಕ್ಸ್ ಮಾಡಿ ಅದನ್ನು ನಾವು ಅದಕ್ಕೆ ಒಂದು 200 ಗ್ರಾಮ್ ಸೋಪಿನ ಪೌಡ್ರ್ ಹಾಕಿದ್ರೆ ಮಾತ್ರ ಕೆಳಗೆ ಎಷ್ಟು ದಪ್ಪ ಇರ್ತೈತಿ ಮ್ಯಾಗ ಅಷ್ಟು ದಪ್ಪ ಇರ್ತೈತಿ. ಇಲ್ಲ ಅಂದರೆ ಏನಾಗ್ಬಿಡ್ತೈತಿ, ಎಲ್ಲ ವಿಷಗಳು ಕೆಳಗೆ ಕುಂದಿರ್ತಾವೆ, ಮ್ಯಾಗ ನೀರು ನಿಂತು ಬಿಡುತ್ತೆ. ಈ ಥರ ನಾವು ಉಪಯೋಗ ಮಾಡೋದ್ರಿಂದ ಎಣ್ಣೆ ಸ್ಪ್ರೇನ ಅದೇನಾಗುತ್ತಂದ್ರೆ, ಈ ಥರ ಎಣ್ಣೆ ಹೊಡಿದ್ರಿಂದ ಬೇವು ವಿಷ ಇರೋದ್ರಿಂದ ಒಂದಿಷ್ಟು ಹುಳುಗಳು ತಿಂದೇ ಇದ್ದು ಉಪಾಸಿದ್ದು ಸಾಯ್ತಾವೆ. ಒಂದಿಷ್ಟು ಹುಳುಗಳಲ್ಲೇ ಸ್ಟ್ರಾಂಗ್ ಹುಳುಗಳಿದ್ದು ಅಂದರೆ ತಿಂದು ಹೊಟ್ಟೆ ಉಬ್ಬಿಸ್ಕೊಂಡು ಅಥವಾ ಮುಂದೆ ಮಕ್ಕಳು ಮಾಡೋ ಪ್ರಕ್ರಿಯೆ ಬಂದಾಗತ್ತೆ. ಜೊತೆಗೆ ಬೇವಿನ ಬೀಜ ಕಷಾಯ ಕೊಡುವುದರಿಂದ ಲಘು ಪೋಷಕಾಂಶಗಳನ್ನು ಗಿಡಕ್ಕೆ ಕೊಟ್ಟಂಗಾಗತ್ತೆ. ಇಷ್ಟು ಲಾಭ ನಮ್ಮ ಬೇವಿನ ಬೀಜದ ಕಷಾಯದಿಂದ ಇದೆ. ಅದು ನಮ್ಮ ಮನೆಯಲ್ಲೇ ಏನು 200 ರೂಪಾಯಿದಲ್ಲಿ ನಾವು ರೆಡಿ ಮಾಡ್ಬೋದು. ಅದನ್ನು ಏನು ಬೇಸಿಗೆಯಲ್ಲಿ ನಮ್ಮ ಬೇವಿನ ಗಿಡದಾಗ ನಾವು ಬೀಜ ಶೇಖರಣೆ ಮಾಡಿಟ್ಕೊಂಡ್ರೆ ಮುಂದೆ ನಾವು ಉಪಯೋಗ ಮಾಡ್ಕೋಬೋದು. ಎಣ್ಣೆದ್ದು ಇದು ಎಣ್ಣೆ ಸಿಂಪರಣೆ. ಮೂರನೇ ಸಿಂಪರಣೆ ಏನಪ್ಪ ಅಂದರೆ NPV ನಂಜಾನು ಅಂತ ಸಿಗುತ್ತೆ. ಇದು 0.5 ಲೀಟರ್ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇನ್ ಕೇಸ್ 110-120 ದಿವಸದ ಹುಳ ಬಂದರೆ ಇದು ಏನು ಮಾಡುತ್ತೆ ಅಂತಂದರೆ, ಇದನ್ನು ನಾವು ಒಂದು 200 ಲೀಟ್ರ್ ನೀರಿಗೆ ಹಾಕಬೇಕು, 1 ಕಿಲೋ ಬೆಲ್ಲ ಹಾಕಬೇಕು, 1-200 ಗ್ರಾಮ್ ನೀಲಿ ಪೌಡ್ರ್ ಹಾಕಬೇಕು. ಇಲ್ಲಿ ಬೆಲ್ಲ ಯಾಕೆ ಹಾಕ್ಬೇಕಂತಂದರೆ, ಅದೇನು ನಾವು NPV ನಂಜಾನು ಅಂತೇವಲ್ಲ, ಇದು ನಮ್ಮ ಹೆಲಿಯೋತಿಸ್ ನಮ್ಮ ಕಡ್ಲಿ ತಿನ್ನು ಏನು ಹುಳ ಬರ್ತೈತಲ್ಲ ಅದು ನಮ್ಮ ಈ ನಾವು ಹೊಡೆದಂಥ ನಂಜಾನು ಒಂದು ತೊಗರಿ ತಿನ್ನು ಹುಳ ಕಾಣಬಾರ್ದಂತ ಈ ನೀಲಿ ಪೌಡ್ರ್ ಹಚ್ಚಬೇಕು. ಬೆಲ್ಲ ಯಾಕೆ ಹಚ್ಬೇಕಂದ್ರೆ ಅದು ಕಾಣಲಂಗ ಒಳಗೆ ತಿಂದು ಬಿಡಲಿ ಅಂತ ಹಚ್ಚೋದು, ಮೋಸ ಮಾಡೋದು. ಅದಕ್ಕೆ ನಮ್ಮ ತೊಗರಿ ತಿನ್ನು ಹುಳಕ್ಕೆ ಮೋಸ ಮಾಡೋದು. ಇದು ಏನು ಮಾಡುತ್ತೆ, NPV ನಂಜಾನು ಹೊಡೆದ್ವಿ ಅದೇ ಟೈಪ್ 200 ಲೀಟ್ರ್ ದ್ರಾವಣ ಹೊಡೆದ್ವಿ ಅಂದರೆ ಅದು ಹೊಟ್ಟೆಗೆ ಹೋಗಿ ನಮ್ಮ ಏನು ತೊಗರಿ ತಿನ್ನು ಹುಳ ಎಲ್ಲೋತಿ ತಿಂತೆ ಅಂದರೆ ಅದ್ರ ಹೊಟ್ಟೆಗೆ ಹೋದ್ಮೇಲೆ ಅದನ್ನು ಹೊಟ್ಟೆ ತಿನ್ನಕ್ಕೆ ಹಚ್ಚಿಬಿಡ್ತೈತೆ ನಮ್ಮದು ಹುಳ ನಂಜಾನು ತಿಂತು. ಈ ಒಂದು ಸಂಶೋಧನೆ ನಾವು ಹೊಲದಲ್ಲಿ ರೈತರೇ ನೋಡ್ಬೋದು. ಪಡೆದ್ಮೇಲೆ ನೋಡಿದರೆ ನೀವು ತಲೆ ಕೆಳಗೆ ಮಾಡಿ ಬಾಲ ಮ್ಯಾಕ ಟೊಂಗೆಗೆ ಈ ಟೊಂಗೆಗೆ ಕೊನೆಗೆ ಈ ಕಡೆ ಹಚ್ಕೊಂಡು ಎಲ್ಲ ಹುಳುಗಳು ನಿಂತಿರ್ತವೆ ಹೊಡೆದು ಮರುದಿವಿಸೋದ್ರೆ. ಅದರ ಅರ್ಥ ನಮ್ಮ NPV ನಂಜಾನು ಈ ಹುಳ ತಿಂದಿದೆ, ಸಾಯ್ತಾ ಇದೆ, ಹೊಟ್ಟೆ ತಿನ್ನಕ್ಕೈತೆ. ಈ ಥರ ಪದ್ಧತಿ ಮಾಡಿದರೆ ಇವು ಪರಿಸರ ಸ್ನೇಹಿತಂಥದ್ದು ಒಳ್ಳೆಯತನ. ಯಾವುದೇ ಕೆಮಿಕಲ್ ಇಲ್ಲದೆ ಈ ಥರ ಪದ್ಧತಿಗಳನ್ನ ಉಪಯೋಗ ಮಾಡಿದರೆ ಖರ್ಚು ಕಡಿಮೆ ಆಗುತ್ತೆ. ಇದು ಮೂರನೇ ಸ್ಪ್ರೇ. ನಾಲ್ಕನೇ ಸ್ಪ್ರೇ ನಮ್ಮ ಹೊಲ್ದಾಗೈತೆ ಸರ್. ಮತ್ತು ಹೆಂಗಂದ್ರೆ ಅವು ಏನು ಸಾಯಕತ್ತಿರ್ತಾವಲ್ಲ ಹುಳ, ಅವನೇ 300 ಹುಳುಗಳನ್ನ ಆಯ್ಕೆ ಮಾಡ್ಕೊಬಾರ್ದು 1 ಎಕರೆಗೆ. ಅವನು ತೊಗೊಂಬಂದು ಮತ್ತೆ ರಬ್ಬುಗುಂಡಿಲೇ ಈಗ ನಾವು ಹೋಳಿಗೆ ಮಾಡೋ ಒಂದು ಬ್ಯಾಳೆ ರಬ್ಬುಗುಂಡು ಹಾಕ್ತೇವಲ್ಲ ಸರ್, ಹಂಗೆ ಹುಳ ರಬ್ಬುಗುಂಡಿ ಹಾಕಿ ಒಳಗೆ ನಮ್ಮ NPV ನಂಜಾನ ಅದಾವೆ. ಅವ್ನು ನಂಜಾನ ತೊಗೊಂಡು ಮತ್ತೆ 200 ಲೀಟ್ರ್ ನೀರಿಗೆ ಹಾಕೋದು, ಅವನು ಪುಡಿ ಎಲ್ಲ ಇದನ್ನು ಮಾಡಿ ರಸ ಮಾಡಿ ಯಾಕೆ ನಂಜಾನು ಇರ್ತವೆ. ಮತ್ತೆ ಅದಕ್ಕೆ 1 ಕಿಲೋ ಬೆಲ್ಲ ಹಾಕೋದು, 200 ಗ್ರಾಮ್ ನೀಲಿ ಪೌಡ್ರ್ ಹಾಕೋದು, ಮತ್ತೆ 200 ಲೀಟ್ರ್ ರೆಡಿ ಆಯ್ತು ಮತ್ತೆ 1 ಎಕರೆಗೆ. ಇದು ನಮ್ಮ ಹೊಲ್ದಾಗ ಅನ್ನೋ ಕೆಮಿಕಲ್ ಇದೆ. ಇಷ್ಟು ಹೊಡೆದ್ರೆ ಮತ್ತು ಯಾವ ಬೇರೆ ಕೆಮಿಕಲು ಮಾರ್ಕೆಟ್ನಿಂದ ತರೋ ಅವಶ್ಯಕತೆ ಬರೋದಿಲ್ಲ. ಬಂದರೂ ಯಾವುದರ ಒಂದು ಇಮಾಮೆಕ್ಟಿಮ್ ಬೆಂಜಟಿ ಯಾವುದರ ಒಂದು ಸ್ಪ್ರೇ ಮಾಡಿದ್ರೆ ಸಾಕು. ಇದನ್ನು ಬಿಟ್ಟು ರೈತರು ಏನು ಮಾಡ್ತಾರೆ, ಮೊದಲಿಗಿಂತನೇ ಹೈ ಕಾನ್ಸಂಟ್ರೇಟ್ ಏನು ಕೆಮಿಕಲ್ ಹೊಡಿದ್ರಿಂದ ಒಣ್ಣೆ ಹೊಡಿತಾರೆ, ಅವು 68% ಸಾಯ್ತವು, 32% ಸಾಯಲ್ಲ. ಎರಡನೇ ಕಡೆ ಅಂಥದ್ದು ಕೆಮಿಕಲ್ ತೊಗೊಂಬಂದು ಹೊಡಿತಾರೆ, ಅವಾಗ 68 ಸಾಯೋದಿಲ್ಲ, 32 ಸಾಯ್ತವು. ಮುಂದೆ ಅವನ ಮೂರನೇ ಸ್ಪ್ರೇ ಹೋರಿ ನೀವು ಆ ಹುಳ ತೊಗೊಂಡು ಎಣ್ಣೆಗೆ ಹಾಕಿದ್ರೆ ಸಾಯೋದಿಲ್ಲ. ಸೊ ಆತನ ನಿರೋಧಕ ಶಕ್ತಿ ಬೆಳೆಸುವಂಥ ಒಂದು ಕೆಮಿಕಲ್ನ ನಮ್ಮ ರೈತರು ಉಪಯೋಗ ಹೆಚ್ಚಿಗೆ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ.

ಜೀವನದಿ ಅನುಭವ ಮಾಡಿ ಪೂರ್ಣರಾಗಿ ಜೀವನದಿ ಅನುಭವ ಮಾಡಿ ಪೂರ್ಣರಾಗಿ ಸಿದ್ಧರಾಗಿ ಸಿದ್ಧರಾಗಿ ಸಿದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಸಿದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಸಿದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಮನೆ ಕಟ್ಟಲು ಕಾರು ಕೊಳ್ಳಲು ಉದ್ದಿಮೆ ವ್ಯವಹಾರ ಬೆಳೆಸಲು ಸುಕೋ ಬ್ಯಾಂಕ್ ಲೋನ್ ಉತ್ಸವ ಕೇವಲ 9.5% ಬಡ್ಡಿ ದರದಲ್ಲಿ ಮಾತ್ರ 9.5% ಬಡ್ಡಿ ಒಂದೇ ದಿನದಲ್ಲಿ ಮಂಜೂರಾತಿ ಸುಕೋ ಬ್ಯಾಂಕ್ ಲೋನ್ ಉತ್ಸವ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಈಗ ಕೇಳೋಣ ಒಂದು ಚಿತ್ರಗೀತೆಯನ್ನ. ಚಿತ್ರ ಮಣ್ಣಿನ ಮಗ. ಭಗವಂತ ಕೈಕೊಟ್ಟ ಭಗವಂತ ಕೈಕೊಟ್ಟ ದುಡಿಯೋಕಂತ ಅದನ್ಯಾಕೆ ಎತ್ತುವೆ ಹೊಡಿಯೋಕಂತ ಭಗವಂತ ಕೈಕೊಟ್ಟ ದುಡಿಯೋಕಂತ ಅದನ್ಯಾಕೆ ಎತ್ತುವೆ ಹೊಡಿಯೋಕಂತ ಮಂತನ್ಗೆ ಮಂತ ಹೆದರ್ತಿದ್ನಂತೆ ಆವತ್ತು ಮಂತನ್ನ ಮಂತ ಹೆದರಿಸ್ತಾನೆ ಇವತ್ತು ಹೆದರ್ಸೋನ್ಕಂಡ್ರೆ ಹೆದರ್ತೀಯ ಹೆದ್ರೋನ್ಕಂಡ್ರೆ ಹೆದರಿಸ್ತೀಯ ಮುಂದೆ ಇದ್ರೆ ಹೊಗಳ್ತೀಯ ಹಿಂದೆ ಇದ್ರೆ ತೆಗಳ್ತೀಯ ಒಂದೊಂದು ಚಣ್ಣ ಒಂದೊಂದು ಬಣ್ಣ ಚಣ್ಣ ಒಂದೊಂದ್ ಬಣ್ಣ ಓತಿ ಕೆತ್ತಂಕೋತೀಯ ಒಬ್ಬರು ಸ್ವಪ್ನ ನುಂಗಾಕಿ ಒಬ್ಬರು ಸ್ವಪ್ನ ನುಂಗಾಕಿ ಬಾಯಿ ಬಂದ ಹಾಕೈತೀಯ ಈಗ ನನ್ ಮಾತಸಿ ಕೇಳ್ತೀಯ ಭಗವಂತ ಬಾಯಿ ಕೊಟ್ಟ ಯಾಕೆ ಭಗವಂತ ಬಾಯಿ ಕೊಟ್ಟ ನುಡಿಯೋಕಂತ ಅದನ್ಯಾಕೆ ತೆರೆಯುವೆ ಬೈಯೋಕಂತ ಭಗವಂತ ಬಾಯಿ ಕೊಟ್ಟ ನುಡಿಯೋಕಂತ ಅದನ್ಯಾಕೆ ತೆರೆಯುವೆ ಬೈಯೋಕಂತ ಭಾರತದ ಕಾಲ್ದಾಗೆ ಒಬ್ಬ ಶಕ್ತಿ ಇದ್ನಂತೆ ಈ ಕಾಲ್ದಾಗೂ ನಿನ್ನಂಥ ಏಟೋ ಶಕ್ತಿಗಳವ್ರಂತೆ ರಾಮಾಯಣದ ರಾವಣನ್ನ ಕೊಲ್ಲೋ ಕೊಟ್ಟ ಶ್ರೀರಾಮ ಮಾ ಭಾರತದ ಕೀಚಕನ್ನ ತಕ್ಕೋ ಕೊಟ್ಟ ಬಲ್ಭೀಮ ಒಬ್ಬ ರಾವಣನ್ಗೊಬ್ಬ ರಾಮ ಒಬ್ಬ ರಾವಣನ್ಗೊಬ್ಬ ರಾಮ ಒಬ್ಬ ಕೀಚಕನ್ಗೊಬ್ಬ ಭೀಮ ನಿನ್ನಂಥೋರ್ಗೆ ನನ್ನಂತಾಮ ನಿನ್ನಂಥೋರ್ಗೆ ನನ್ನಂತಾಮ ಭೂಮ್ಯಾಗಿರ್ತಾರಂತೆ ಈ ಭೂಮ್ಯಾಗಿರ್ತಾರಂತೆ ಈ ಮಾತು ಬದಿ ಕೇಳಿದೀಯ ಭಗವಂತ ಕಾಲ್ಕೊಟ್ಟ ಯಾಕೆ ಭಗವಂತ ಕಾಲ್ಕೊಟ್ಟ ನಡಿಯೋಕಂತ ಅದನ್ಯಾಕೆ ಎತ್ತುವೆ ಒಡಿಯೋಕಂತ ಭಗವಂತ ಕೈಕೊಟ್ಟ ದುಡಿಯೋಕಂತ ಅದನ್ಯಾಕೆ ಎತ್ತುವೆ ಒಡಿಯೋಕಂತ ನಿಧಾನವಾಗತಿ. ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ಮನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಸರ್, ABARK ಕಾರ್ಡ್ ಮಾಡ್ಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ABARK ಕಾರ್ಡ್ ಏನಾದ್ರು ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ತಂಬಾಕಿಂದ ಸಾವು ಸಂಭವಿಸುತ್ತನೋ ನಾನು ನಂಬಲ್ಲ. ನಾವು ಏನೇ ಹೇಳಿದರೂ ಸರಿ. I'm afraid it's cancer. ಕೆಲವರು ಸ್ವಲ್ಪನೂ ನಂಬೋದಿಲ್ಲ. ನಾನದನ್ನ ನಂಬೋ. ತಂಬಾಕುವಿನಿಂದ ಸಾವು ಸಂಭವಿಸುತ್ತದೆ, ಅದನ್ನು ಪ್ಯಾಕೆಟ್ ಮೇಲೂ ಬರೆದಿದೆ. ಅದನ್ನು ಓದಿ ನಂಬಿಕೆ ಇಡಿ. ಭಾರತ ಸರ್ಕಾರ.